ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡ 55, ಬೀದರ್ ಜಿಲ್ಲೆ ಒಳಗ 65, ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಶೇಕಡ 80, ವಿಜಯಪುರ ಜಿಲ್ಲೆ ಒಳಗ ಶೇಕಡ 50, ಕೊಪ್ಪಳ ಜಿಲ್ಲೆ ಒಳಗ ಶೇಕಡ 85, ಬಳ್ಳಾರಿ ಜಿಲ್ಲೆ ಒಳಗ ಶೇಕಡ 90, ಬಾಗಲಕೋಟೆ ಜಿಲ್ಲೆ ಒಳಗ ಅಲ್ಲದೆ ನೆರೆಯ ಜೈರಾಬಾದ್ ತಾಲೂಕೊಳಗ ಶೇಕಡ 60, ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 40 ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ವೀರಭದ್ರ ದೇವರ ಹುಟ್ಟು ಮತ್ತು ಹರ ಮುನಿದರೆ ಗುರು ಕಾಯುವನು ಎರಡು ಒಡಬುಗಳನ್ನು ಪ್ರಸ್ತುತಪಡಿಸುವವರು ಗಂಗಾಧರ ಸ್ವಾಮಿ ಮತ್ತು ಸಂಗಡಿಗರು. ಈಗ ವೀರಭದ್ರ ದೇವರ ಹುಟ್ಟು ಒಡಬು ಮೂಡಿಬರ್ತದ. ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ. ಓಂ ಹರ ಹರ ಹರ ಹರ ಸ್ವಾಮಿ ಸರ್ಪಾದಿ ಸರ್ಪ. ವೀರ ಸರ್ಪ ಕಳಿಸೋ ಕಳಿಸೋ ಹರಿ ವೀರಭದ್ರ ಕಾಳಿಂಗ ರುದ್ರ ಹಲ ಕಲ್ಜಿಯ ವೀರ ಅಲ ಕಲ್ಜಿಯ ವೀರ ಗೋರವಾರ್ಧನ ವೀರ ಗೋರವಾರ್ಧನ ವೀರ ಚಾಂಗ್ಲೇರಿಯ ವೀರ ಸಿದ್ಧನಿಯ ಮೌನ ಓ ನಾರದ ಗುರುದೇವ ಆಹಾರದೇವ ಆಹಾರ ಸಿರ್ಪ ಕಳಿಸೋ ಕಳಿಸೋ ಕರಿ ವೀರಭದ್ರ ಕಾಳಂಗಿಯ ರುದ್ರ ಚಂಡ್ಯಂ ಕಟ್ಟುವೆ ಚಮಡಿಯಂ ಕಟ್ಟುವೆ ಚಂಡ್ಯಂ ಕಟ್ಟುವೆ ಚಮಡಿಯಂ ಕಟ್ಟುವೆ ಪುರುಷರನ್ನು ಕಟ್ಟುವೆ ಕಿನ್ನರನ್ನು ಕಟ್ಟುವೆ ಕಿಂಕ ಪುರುಷರನ್ನು ಕಟ್ಟುವೆ ಇತಿ 84 ಲಕ್ಷ ರಾಕ್ಷಸರನ್ನು ಕಟ್ಟುವೆ ಇತಿ 84 ಲಕ್ಷ ರಾಕ್ಷಸರನ್ನು ಕಟ್ಟುವೆ ಆಹಾರ ದೇವ ಆಹಾರ ಸರ್ಪ ಕಳಿಸೋ ಕಳಿಸೋ ವೀರಭದ್ರ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ಆಹಾರ ದೇವ ಸಿರ್ಪ ಕಳಿಸೋ ಕಳಿಸೋ ಕರಿ ವೀರಭದ್ರ ಕಾಳಂಗಿಯ ರುದ್ರ ರೈ ಚೋಟಿಯ ವೀರ ರೈ ಚೋಟಿಯ ವೀರ ವೀರ ಶಿವ ಶಿವ ಶಿವ ಶಿವ ಅನುವಲ್ಲೇ ನೀನು ಗುರವಿನ ಪಾದ ಇಳಿವಲ್ಲೇ ಗುಣ ಸಂಪನ್ನರಾದ ಭಕ್ತ ಜನರೆಲ್ಲ ನೀವು ಕೇಳಿರು ಶ್ರೀ ವೀರಭದ್ರ ದೇವರ ಅವತಾರವು ಹೇಗಾಗಿ ತಂದರೆ ದಕ್ಷ ಬ್ರಹ್ಮನು ತನ್ನ ಮಗಳಾದ ದಕ್ಷಾಯಿಣಿಯನ್ನು ಸಕಲ ಸಾರ್ವಭೌಮನಾದ ಶಂಕರನಿಗೆ ಕೊಟ್ಟು ಸಂಭ್ರಮದಿಂದ ಮದುವೆ ಮಾಡಲಾಗಿ ಸ್ವರ್ಗ ಲೋಕವೆಲ್ಲ ನನ್ನ ಅಳಿಯರಾದರೆಂಬ ಅಹಂಕಾರ ಹುಟ್ಟೆ ಪದ ಪತ್ಯದ ಆನೆಯಂತೆ ಕೈಲಾಸಕ್ಕೆ ಬರಲು ಆ ಸಮಯದಲ್ಲಿ ಕೈಲಾಸದಲ್ಲಿ ಏನೇನಿದೆ ತಂದರೆ ಪರಮೇಶ್ವರನು ಜಡೆಯೋಳು ಗಂಗಾ ತೊಡೆಯೋಳು ಪಾರ್ವತಿ ತ್ರಿಶೂಲ ದಾರಿಯಾಗಿದ್ದ ಅಲ್ಲಿ ಮದ್ದಳೆ ಬಾರಿಸುತ್ತಿದ್ದ ಭೃಂಗೆ ನಾಟ್ಯವಾಡುತ್ತಿದ್ದ ರುದ್ರಗಣಗಳು ದೇವಗಣಗಳು ಶಿವನನ್ನು ಕುರಿತು ಜಪಿಸುತ್ತಿದ್ದರು ತಪ್ಪ ಮಹಾನಂದ ಸಮಯದಲ್ಲಿ ಮಂಕುಮತಿಯಾದ ದಕ್ಷ ಬ್ರಹ್ಮನು ಬಂದು ಸಭಾದ ಹೆಬ್ಬಾಗಿಲಿ ನೋಡಲಿಲ್ಲಲು ಅವಲೆಂದು ಮನ್ನಿಸಲಿಲ್ಲ ಮುಖವೆತ್ತಿ ನೋಡಲಿಲ್ಲ ಆಗ ದಕ್ಷ ಬ್ರಹ್ಮನು ಬಹು ಸಂತಾಪದಿಂದ ಉರಿದದ್ದು ಅಯ್ಯೋ ಈ ತಿರಿದುಂಬುವ ಬೂದಿ ಬಡಕನಿಗೆ ನನ್ನ ಮಗಳ ಕೊಟ್ಟದ್ದು ಮಹಾ ತಪ್ಪಾಯಿತಂದು ಕಲ್ಲ ಕಲ್ಲ ಬಿಡಿದುಕೊಂಡನು ಶಿವನನ್ನೇ ಕೊಲ್ಲಬೇಕೆಂದು ನಿಯಮಿಸಿದ ಯಜ್ಞದ ಕುಂಡ ಹರವೀರ ಶಿವನೊಡನೆ ವಿರೋಧವಂತ ದಕ್ಷ ಬ್ರಹ್ಮನು ಹೇಳುತ್ತೇನೆ ಕೇಳಿರಿ ಶಿವನು ನನ್ನನ್ನು ನೋಡಿ ತಿರಸ್ಕಾರ ಮಾಡಿರುವನು ಹರಿದಯ್ಯ ಎಂಬ ಯಜ್ಞವನ್ನು ಹೂಡಿ ಶಿವನನ್ನೇ ಕೊಲ್ಲುವರೆಂದು ಮೂರೈದು ಯೋಜನ ಉದ್ದ ಮೂರೈದು ಯೋಜನ ಅಗಲ ಸುರಂಗ ವಲಯನ್ನು ಹೂಡಿ ಹೋಟೆ ಹೋಮ ತಯಾರು ಮಾಡಲು ಹಿರಿಯಕ್ಕ ದೇವಿ ಪಾರ್ವತಾ ದೇವಿ ಇಲ್ಲದೆ ಯಜ್ಞ ಮಾಡುವುದೆಂತಂದು ಕೇಳಲು ಒಬ್ಬ ದೂತನು ಕೈಲಾಸಕ್ಕೆ ಹೋಗಿ ಶಿವನಿಗೆ ಸಾಷ್ಟಾಂಗ ಬರಿಗೆ ಅಮ್ಮನ ಬರಿಗೆ ಕರೆಯಲಿಕ್ಕೆ ಬಂದಿರುವನೆನ್ನಲು ಶಿವನಿಂದ ಅಪ್ಪಣೆ ಸಿಗಲಿಲ್ಲ ತಂದೆ ಮಾಡುತ್ತಿರುವ ಯಜ್ಞ ಮಂಟಪ ನೋಡುವ ಬಯಕೆಯಿಂದ ಹೋಗುವೆನೆಂದು ಹಠ ಹಿಡಿಯಲು ಆಗ ಪರಮೇಶ್ವರನು ಮುದ್ದು ಪಾರ್ವತಿ ಕರೆಯದವರ ಮನೆಗೆ ನಾವು ಹೋಗಬಾರದೆನ್ನಲು ಸ್ವಾಮಿ ಹೋಗುತ್ತೇನೆ ಸಾಕಷ್ಟ ಬುದ್ಧಿಯನ್ನು ಹೇಳುತ್ತೇನೆ ಹೇಳದಿದ್ದರೆ ಮರಳು ಬರುತ್ತೇನೆಂದು ತಕ್ಷಣ ಯಜ್ಞ ಮಂಟಪಕ್ಕೆ ಬಂದು ದಕ್ಷ ಬ್ರಹ್ಮ ಓಂ ನಮಃ ಶಿವ ಎಂಥ ಬುದ್ಧಿ ನಿನಗೇಕೆ ಬಂತು ಓಂ ನಮಃ ಶಿವ ಶಿವನನ್ನು ಕೊಂದು ನನಗೆ ರಂಡತನ ಬಂಬೋಗಿಸಿವಿಯಾ ಎಂದು ಕೇಳಲು ಓಂ ನಮಃ ಶಿವ ಆಗ ದಕ್ಷ ಬ್ರಹ್ಮನು ಓಂ ನಮಃ ಶಿವ ಭ್ರಷ್ಟೆ ಓಂ ನಮಃ ಶಿವ ಬೂದಿ ಬಡಕನ ಸತಿಯೇ ಓಂ ನಮಃ ಶಿವ ನೀನಿಲ್ಲಿಗೇಕೆ ಬಂದೆಂದು ಕಾಲಿನಿಂದ ದಿಯಲು ಓಂ ನಮಃ ಶಿವ ಆಗ ಪಾರ್ವತಾದೇವಿಯು ಓಂ ನಮಃ ಶಿವ ದಕ್ಷ ಬ್ರಹ್ಮ ಓಂ ನಮಃ ಶಿವ ನನ್ನ ಗಂಡನನ್ನು ಆಜ್ಞೆಯನ್ನು ಮೀರಿ ಓಂ ನಮಃ ಶಿವ ಕರೆಯದವರ ಮನೆಗೆ ಬಂದದ್ದು ಮಹಾ ತಪ್ಪಾಯಿತು ಓಂ ನಮಃ ಶಿವ ನನ್ನ ಗಂಡನಿಗೆ ಕೊಡಬೇಕಾಗಿದ್ದ ಹೈಭಾಗವಾದರೂ ಕೊಡಿ ಓಂ ನಮಃ ಶಿವ ಪಾರ್ವತಾದೇವಿಯು ಓಂ ನಮಃ ಶಿವ ದಕ್ಷ ಬ್ರಹ್ಮ ಓಂ ನಮಃ ಶಿವ ನನ್ನ ಗಂಡನನ್ನು ಆಜ್ಞೆಯನ್ನು ಮೀರಿ ಓಂ ನಮಃ ಶಿವ ಕರೆಯದವರ ಮನೆಗೆ ಬಂದದ್ದು ಮಹಾ ತಪ್ಪಾಯಿತು ಓಂ ನಮಃ ಶಿವ ನನ್ನ ಗಂಡನಿಗೆ ಕೊಡಬೇಕಾಗಿದ್ದ ಹೈಭಾಗವಾದರೂ ಕೊಡಿ ಓಂ ನಮಃ ಶಿವ ಓಂ ನಮಃ ಶಿವ ವಿಘ್ನೇಶ್ವರನ ಹೊಟ್ಟೆಯ ಮರಿದು ಚೌಡೇಶ್ವರನ ಆಳಿಗಂ ಕೊಯ್ದು ಓಂ ನಮಃ ಶಿವ ಸೂರ್ಯನ ಹಲ್ಲು ಕಿತ್ತೆ ಓಂ ನಮಃ ಶಿವ ಸರಸ್ವತಿಯ ಮೂಗನ್ನು ಕೊಯ್ದು ಓಂ ನಮಃ ಶಿವ ದಕ್ಷ ಬ್ರಹ್ಮನ ತಲೆಯಡು ಓಂ ನಮಃ ಶಿವ ರತ್ನದ ಹೋಕಳಿಯನ್ನು ಆಡಲು ಓಂ ನಮಃ ಶಿವ ಆಗ ನಮ್ಮ ಪಾರ್ವತಾದೇವಿಯು ಓಂ ನಮಃ ಶಿವ ಎಂಥ ಘನಘೋರವಾದ ಅಪಮಾನವನ್ನು ಹೊತ್ತುಕೊಂಡು ಓಂ ನಮಃ ಶಿವ ಕೈಲಾಸಕ್ಕೆ ನಾನೇಕೆ ಹೋಗಲೆಂದು ಓಂ ನಮಃ ಶಿವ ಜಗತಗನೆ ಉರಿಯುತ್ತಿರುವ ಅಗ್ನಿಯೋರು ಹಾರಲು ಓಂ ನಮಃ ಶಿವ ಯಾರೋ ಸ್ತ್ರೀಯರು ಬಿದ್ದರೆಂದು ಖಡ್ಗ ವ್ಯಕ್ತಿ ಹೊಡೆಯಲು ಹೋಗಲು ಓಂ ನಮಃ ಶಿವ ಆಗ ನಮ್ಮ

ಇಲ್ಲಿ ತನಕ ವೀರಭದ್ರದೇವರ ಹುಟ್ಟು ಒಡಬು ಕೇಳಿದ್ರಿ. ಪ್ರಕಟಣೆ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯು ನಗರದ ಜನತೆಯಲ್ಲಿ ಸ್ವಚ್ಛ ಮತ್ತು ಹಸಿರು ಕಲಬುರಗಿಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇದೇ ಅಂದರೆ ಮುಂದಿನ ತಿಂಗಳು ಒಂದರಂದು ಮ್ಯಾರಥಾನ್ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದೆ. ಮ್ಯಾರಥಾನ್ ಸ್ಪರ್ಧೆ ನವೆಂಬರ್ 1ರಂದು ಬೆಳಗ್ಗೆ 7 ಗಂಟೆಗೆ ಕೋಟೆಯ ಮುಖ್ಯದ್ವಾರದಲ್ಲಿ ಆರಂಭವಾಗುವುದು. ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಗಳನ್ನು ನವೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ಇಂದಿರಾ ಸ್ಮಾರಕ ಭವನದಲ್ಲಿ ಏರ್ಪಡಿಸಲಾಗಿದೆ. ಪ್ರಶಸ್ತಿ ವಿತರಣೆ ಸಮಾರಂಭ ಅದೇ ದಿನ ಮಧ್ಯಾಹ್ನ ಇಂದಿರಾ ಸ್ಮಾರಕ ಭವನದಲ್ಲಿ ಜರುಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರ ಮೊಬೈಲ್ ಸಂಖ್ಯೆ 9945974277 ಸಂಪರ್ಕಿಸಲು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರು ಕೋರಿದ್ದಾರೆ. ಇನ್ನೊಂದು ಪ್ರಕಟಣೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗಾಂಧಿನಗರದ ಜಮೀನುಗಳು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ವಾಡಿಯ ಕಾಲೇಜು ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಳ್ಳುತ್ತಿರುವ ಜಮೀನುಗಳ ಬಾಧಿತ ಭೂ ಮಾಲೀಕರೊಂದಿಗೆ ಅನುಮೋದನೆಗೊಂಡಿರುವ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಕರಡುಯಾದಿ ಕುರಿತು ಸಾರ್ವಜನಿಕ ಅಹವಾಲು ಸಭೆಯನ್ನು ದಿನಾಂಕ 4 ನವೆಂಬರ್ 2021ರಂದು ಬೆಳಗ್ಗೆ 11:30 ಚಿತ್ತಾಪುರ ತಾಲೂಕು ರಾವೂರ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಕಾರಣ, ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನನ್ನು ಕಳೆದುಕೊಂಡು ಬಾಧಿತರಾಗುತ್ತಿರುವ ಭೂ ಮಾಲೀಕರು ಹಾಗೂ ಸಾರ್ವಜನಿಕರು ಈ ಸಭೆಯಲ್ಲಿ ಹಾಜರಾಗಲು ಕೋರಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಇದೇ ಕಲಾವಿದರಿಂದ ಹರಮುನಿದರೆ ಗುರು ಕಾಯುವನು ಇನ್ನೊಂದು ಒಡಬು ಕೇಳೋಣ. ಶ್ರೀಮತ್ ಸದ್ಗುಣ ಸಂಪನ್ನರಾದ ಭಕ್ತ ಜನರೆಲ್ಲ, ನೀವು ಕೇಳಿರೋ ಓಂ ನಮಃ ಶಿವಾಯ. ಹರಮುನಿದರು ಗುರು ಕಾಯುವರೆಂಬ ವಚನವು ಭೂಲೋಕಕ್ಕೆ ಹೇಗೆ ಬಂತೆಂದರೆ ಓಂ ನಮಃ ಶಿವಾಯ. ಒಂದಾನೊಂದು ದಿವಸ ನಮ್ಮ ಪರಶಿವ ಮೂರ್ತಿಯು ಓಂ ನಮಃ ಶಿವಾಯ ಶಿವ ಸಭೆಯಲ್ಲಿ ಕುಳಿತರಲು ಓಂ ನಮಃ ಶಿವಾಯ. ಶಾರದ ಮಹರ್ಷಿಯು ವೀಣಾಯುಕ್ತ ಗಾಯನದೊಂದಿಗೆ ಬಂದು ಓಂ ನಮಃ ಶಿವಾಯ ಶಿವ ಪಾರ್ವತಿಗೆ ನಮಸ್ಕರಿಸಿ ಕೂಡಲು ಓಂ ನಮಃ ಶಿವಾಯ. ಆಗ ಪಾರ್ವತಾದೇವಿ ಹೇಳುತ್ತಾಳೆ ಓಂ ನಮಃ ಶಿವಾಯ. ಜಲೈ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯೇ ಓಂ ನಮಃ ಶಿವಾಯ, ನೀನು ಭೂಲೋಕಕ್ಕೆ ಹೋಗಿ ಓಂ ನಮಃ ಶಿವಾಯ ಹರಮುನಿದರು ಗುರು ಕಾಯುವರೆಂಬ ವಚನವಂ ಸ್ಥಿರಪಡಿಸಿ ಬಾ ಎಂದು ಹೇಳಲು ಓಂ ನಮಃ ಶಿವಾಯ. ಆಗಮ್ಮ ನಾರದ ಮಹರ್ಷಿ ಒಪ್ಪಿಕೊಂಡು ಭೂಲೋಕಕ್ಕೆ ಬರಲು ಓಂ ನಮಃ ಶಿವಾಯ. ಯುದ್ಧ ಪಟ್ಟಣದಲ್ಲಿ ಓಂ ನಮಃ ಶಿವಾಯ ಶ್ರೀರಾಮಚಂದ್ರನು ಸೀತೆಯನ್ನು ಗೆದ್ದ ಸಂತೋಷಕ್ಕಾಗಿ ಓಂ ನಮಃ ಶಿವಾಯ ತನ್ನ ಕಪಿಗಳಿಗೆ ಬೇಡಿದ ಇಷ್ಟಾರ್ಥವಂ ಕೊಟ್ಟು ಕಳಿಸುತ್ತಿರಲು ಓಂ ನಮಃ ಶಿವಾಯ. ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯು ಓಂ ನಮಃ ಶಿವಾಯ ಆದ ಯಾವದಾದಂದ್ರೆ ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ಹೋಗುವ ಸಮಯದಲ್ಲಿ ಓಂ ನಮಃ ಶಿವಾಯ ನಾರದ ಮಹರ್ಷಿಯ ವ್ಯಕ್ತಿಯಾಗಲು ಓಂ ನಮಃ ಶಿವಾಯ. ನಾರದ ಮಹರ್ಷಿ ಹೇಳುತ್ತಾನೆ ಓಂ ನಮಃ ಶಿವಾಯ, ಎಲೈ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯೇ ಓಂ ನಮಃ ಶಿವಾಯ, ನೀನು ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ಓಂ ನಮಃ ಶಿವಾಯ ಕೃಷ್ಣಾನಂದ ಭಕ್ತಿ ಹಾಗೂ ಮುಕ್ತಿಯನ್ನು ಕೇಳಿಕೋ ಎಂದು ಹೇಳಲು ಓಂ ನಮಃ ಶಿವಾಯ. ಆಗ ಮಾರುತಿ ಒಪ್ಪಿಕೊಂಡು ಶ್ರೀರಾಮಚಂದ್ರನಲ್ಲಿಗೆ ಬಂದು ಓಂ ನಮಃ ಶಿವಾಯ ನಮಸ್ಕರಿಸಿ ಕೂಡಲು ಓಂ ನಮಃ ಶಿವಾಯ. ಆಗ ಶ್ರೀರಾಮಚಂದ್ರನು ಓಂ ನಮಃ ಶಿವಾಯ, ಈ ಕಪಿವೀರನೇ ನಿನಗಾವ ಆಭರಣ ಬೇಕು ಬೇಡೆಂದು ಕೇಳಲು ಓಂ ನಮಃ ಶಿವಾಯ. ಆಗ ಶ್ರೀರಾಮಚಂದ್ರನು ಓಂ ನಮಃ ಶಿವಾಯ, ನಿನಗಾವ ಆಭರಣ ಬೇಕು

ನೇತ್ರದೊಡನೆ ಓಂ ನಮಃ ಶಿವಾಯ ಓಂ ಕಾಗ ಮಾಡಿನಲೋ ಓಂ ನಮಃ ಶಿವಾಯ ಅಗ್ನಿ ನೇತ್ರಗಳು ಕೂಡಿ ಬ್ರಹ್ಮಾಂಡ ವೇದಗಿಸಿತ್ತು ಓಂ ನಮಃ ಶಿವಾಯ ಪಾರ್ವತಾ ದೇವಿಳುತ್ತಾಳೆ ಓಂ ನಮಃ ಶಿವಾಯ ಬ್ರಹ್ಮಾಂಡವೇ ಸುಟ್ಟು ಹೋದ ಮೇಲೆ ನಾವು ರೂಪದಲ್ಲಿ ಓಂ ನಮಃ ಶಿವಾಯ ನಮ್ಮ ರೇಖೆ ಕಲಹ ಬೀಳುತ್ತವೆ ಓಂ ನಮಃ ಶಿವಾಯ ಭಾರತೀಯ ಲಿಂಗವನ್ನು ಕೊಟ್ಟು ಬಿಡಿ ಎಂದು ಹೇಳಲು ಓಂ ನಮಃ ಶಿವಾಯ ಆಗ ಪರಮೇಶ್ವರನು ಓಂ ನಮಃ ಶಿವಾಯ ಮಾರುತಿಯೇ ಓಂ ನಮಃ ಶಿವಾಯ ಲಿಂಗದ ಕರಡಿಯನ್ನು ತೆರೆದು ನೋಡೇನಲ್ಲ ಓಂ ನಮಃ ಶಿವಾಯ ಗುರುವಿನ ಆಜ್ಞೆ ಆದರೆ ತೆರೆಯುತ್ತೇನೆ ಓಂ ನಮಃ ಶಿವಾಯ ಎಲ್ಲ ಮಾಡಿದ ಇಲ್ಲ ಎನ್ನಲು ಓಂ ನಮಃ ಶಿವಾಯ ಆಗ ನಮ್ಮ ವೀರಭದ್ರ ದೇವರು ಓಂ ನಮಃ ಶಿವಾಯ ಮಾರುತಿಯೇ ಓಂ ನಮಃ ಶಿವಾಯ ವೀರ ಪರಮೇಶ್ವರನಿಗೆ ಓಂ ನಮಃ ಶಿವಾಯ ರೋಮ ಕೊಂದು ಕೋಟಿ ಲಿಂಗವ ಮಾಡನ್ನಲು ಓಂ ನಮಃ ಶಿವಾಯ ಆಗ ನಮ್ಮ ಮಾರುತಿಯೋ ಓಂ ನಮಃ ಶಿವಾಯ ವೀರಭದ್ರ ದೇವರ ಅಪ್ಪಣೆಯಂತೆ ಓಂ ನಮಃ ಶಿವಾಯ ಪರಮೇಶ್ವರನಿಗೆ ರೋಮ ಕೊಂದು ಕೋಟಿ ಲಿಂಗವ ಮಾಡಿ ತೋರಿಸಲು ಓಂ ನಮಃ ಶಿವಾಯ ಇಂದಿನಿಂದ ಇಂದಿನವರೆಗೂ ಮನಿದರು ಗುರು ಕಾಯುವನೆಂಬ ವಚನ ಭೂಲೋಕದಲ್ಲಿ ಉಳಿತು ಭದ್ರಿ ಕಾಳಿಯ ರಮಣ ಕಡೆಯಿಂದ ಬೇಡಿ ಕೊಂಬೆನು ಶ್ರೀ ಗುರುವೆ ನಿಮ್ಮ ಶಂಭ ನಿಮ್ಮ ದಿವ್ಯ ಚರಣ ನಂಬಿ ಹಿಂಬಲತ್ತಿ ಬಂದ ಸಂಗ